ಬಿತ್ತೋದ್ರಿಂದ ಈ ಸೊರಗು ರೋಗ ಆಗ್ಬೋದು ಅಥವಾ ಕೊಳೆ ರೋಗ ಆಗ್ಬೋದು, ಭತ್ತದಲ್ಲಿ ಕಾಂಡ ಕೊಳೆ ರೋಗ ಇರ್ಬೋದು, ಇವನ್ನೆಲ್ಲ ಶೇಂಗಾದಲ್ಲಿ ಮಾತ್ರ ಬಹಳ ಫಲಕಾರಿಯಾಗಿದೆ. ಈ ಒಂದು ಮಾಡೋದ್ರಿಂದ ಬಾರಿ ಅನುಕೂಲ ಐತೆ. ಅಂತ ರೈತರು ಬಹಳ ಒಂದು ನಿರ್ದಿಷ್ಟವಾದ ಒಂದು ಇಳುವರಿ ಮಟ್ಟದಲ್ಲೂ ಅವರು ಫಲಕಾರಿಯಾಗಿದ್ದಾರೆ. ನೂರಕ್ಕೆ ನೂರಷ್ಟು. ಯಾಕಂದ್ರೆ ಈ ಒಂದು ಶಿಲೀಂದ್ರನಾಶಕಗಳ ಬಳಕೆ ಬಹಳ ಒಳ್ಳೇದು. ಡಾಕ್ಟರ್, ಈಗ ಸಾಮಾನ್ಯವಾಗಿ ರೈತರು ಈಗ ಈ ಬೇಸಿಗೆ ಬಂತು, ಈಗ ಭೂಮಿಯನ್ನೆಲ್ಲ ಸಿದ್ಧತೆ ಮಾಡಿಕೊಳ್ಳುವಾಗ ಸಾಮಾನ್ಯವಾಗಿ ಹೊಲದಲ್ಲಿರ್ತಕ್ಕಂಥ ಕಸವನ್ನ ಹೊಲದಲ್ಲೇ ಸುಡ್ತಾರೆ. ಬಹುಶಃ ಈ ಕೆಲವೊಂದು ರೋಗಗಳ ಮೊಟ್ಟೆಗಳು ಅವೆಲ್ಲ ಕೀಟಗಳು ರೋಗಾಣುಗಳ ಮೊಟ್ಟೆಗಳು ಇರಬಹುದು ಅನ್ನೋ ಕಾರಣಕ್ಕಾಗಿ ಸುಡ್ತಾರೆ. ಈ ಪದ್ಧತಿ ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಮಾಡಬಹುದಾ ಅಥವಾ ಮಾಡಬಾರ್ದ? ಇದು ಹೊಲದಲ್ಲಿ ತ್ಯಾಜ್ಯ ವಸ್ತುಗಳನ್ನು ಸುಡೋದ್ರಿಂದ ನಮಗೆ ಅದು ಬಹಳ ಅಂದ್ರೆ ಅದು ಅಷ್ಟೊಂದು ಸಹಾಯ ಆಗೋದಿಲ್ಲ. ಯಾಕಂದ್ರೆ ಈ ಒಂದು ತ್ಯಾಜ್ಯ ವಸ್ತುಗಳನ್ನು ಸುಡೋದ್ಕಿಂತ ಈ ಮಣ್ಣಿನಲ್ಲಿ ಬೆರೆಸೋದ್ರಿಂದ ಆ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಮಣ್ಣಿನ ಫಲವತ್ತತೆ ಆಮೇಲೆ ರೋಗದ ಸೋಂಕಿಗೆ ಏನಪ್ಪ ಅಂತಂದ್ರೆ ರೋಗದ ಒಂದು ಸೋಂಕು ಇರ್ಬೋದು ಅಥವಾ ಹುಳುಗ ಕೀಟಗಳ ಮೊಟ್ಟೆಗಳಿರ್ಬೋದು ಇವು ಯಾವುದೇ ಕಾರಣಕ್ಕೆ ಬಿಸಿಲಿನ ತಾಪಕ್ಕೆ ಎಕ್ಸ್ಪೋಸ್ ಆದ್ರೆ ಬಾರಿ ಒಳ್ಳೇದು. ಈಗ ಹೌದು, ಅದಕ್ಕೆ ಮಾಗಿ ಉಳುಮೆ ಅಂತ ಹೇಳ್ತಿರ್ತೀನಿ ನೋಡಿ. ಮಾಗಿ ಉಳುಮೆ ಮಾಡೋದ್ರಿಂದ ಈ ರೋಗದ ಸೋಂಕು ಸೊರಗು ರೋಗದ ಸೋಂಕು ಇರ್ಬೋದು ಅಥವಾ ಮೊಟ್ಟೆಗಳು ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಈ ಒಂದು ಉಪಯೋಗ ಆಗ್ತದೆ. ಯಾಕಂದ್ರೆ ಎಲ್ಲ ಜೀವಕೋಶಗಳು ಅಂದ್ರೆ ಸೋಂಕು ಕೋಶಗಳು ಸತ್ತೋಗ್ತದೆ. ಎರಡನೇದೇನಪ್ಪ ಅಂತಂದ್ರೆ ಈ ಸುಡುವುದಕ್ಕಿಂತ ಏನಪ್ಪ ತ್ಯಾಜ್ಯ ವಸ್ತುಗಳನ್ನು ಮಣ್ಣಿನಲ್ಲಿ ಬೆರೆಸಿದಾಗ ಮಣ್ಣಿನ ಫಲವತ್ತತೆ ಹೆಚ್ಚಾಗೋದು ಕಂಡು ಬರ್ತದೆ. ಮಣ್ಣಿನ ಒಂದು ಗುಣಲಕ್ಷಣಗಳು ಹೆಚ್ಚಳ ಆಗುತ್ತೆ. ಉದಾಹರಣೆಗೆ ಅಂದ್ರೆ ಫರ್ಟಿಲಿಟಿ ಸ್ಟೇಟಸ್ ಇರ್ಬೋದು ಅಥವಾ ಮಣ್ಣಿನ ಸ್ಟ್ರಕ್ಚರ್ ಅಂದ್ರೆ ಬೇರು ಮುಂದೆ ಬೆಳೆ ಬೆಳಿತೀವಲ್ಲ ಆ ಬೇರು ಬೆಳಿಲಿಕ್ಕೆ ಬೇರು ಕೆಳಭಾಗದಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಸುಡೋದ್ರಿಂದ ಅನುಕೂಲ ಇಲ್ಲ, ಅನುಕೂಲ ಆಗೋದಿಲ್ಲ. ಈಗ ಡಾಕ್ಟ್ರೆ, ರೋಗಗಳಿಗೆ ಅನುಸಾರವಾಗಿ ಯಾವ ಯಾವ ಬೆಳೆಗಳಲ್ಲಿ ಇವುಗಳನ್ನು ಬಳಸಬಹುದು? ಈಗ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಈ ಕೆಲವು ರೈತರು ಎಲ್ಲಾ ಬೆಳೆಗಳಿಗೂ ಎಲ್ಲಾ ಟೈಪ್ ಮಾಡ್ಬೋದು ಅಂತಾರ. ಉದಾಹರಣೆಗೆ ನೋಡಿ, ನಾನು ಬೆಳೆಗಳಿಗೆ ಅನುಸಾರವಾಗಿ ಈಗ ಶೇಂಗಾದಲ್ಲಿ ಕಾಂಡಕೊಳೆ ರೋಗ ಅನ್ನೋದು ಬಹಳ ಪ್ರಸಿದ್ಧವಾದ ರೋಗ, ಮಾರಕ ರೋಗ. ಈ ಎಲ್ಲಾ ರೈತರು ಬಂದವರು ಶೇಂಗಾ ಬೆಳೆಯಲ್ಲಿ ಈ ಒಂದು ರೋಗವನ್ನ ನಿರ್ವಹಣೆ ಮಾಡ್ಬೇಕು ಅಂತಂದ್ರೆ ಟ್ರೈಕೋಡರ್ಮ ಲೇಪಿತದ ಒಂದು ಬೀಜವನ್ನ ಬಿತ್ತೋದು, ಮಣ್ಣಿಗೆ ಟ್ರೈಕೋಡರ್ಮ ಬೆರೆಸಿ ನಂತರ ಬೀಜೋಪಚಾರ ಮಾಡಿ ಬಿತ್ತುವುದು ಬಹಳ ಅವಶ್ಯಕ. ಆಮೇಲೆ ಉದಾಹರಣೆ ತರಕಾರಿ ಬೆಳೆ, ಟೊಮ್ಯಾಟೊ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು ಅಥವಾ ಬದನೆ ಇರ್ಬೋದು, ಈ ಎಲ್ಲಾ ಬೆಳೆಗಳಿಗೂ ಸಹ ಬೀಜೋಪಚಾರ, ಟ್ರೈಕೋಡರ್ಮ ಬೀಜೋಪಚಾರ ಮಾಡುವುದು ಅವಶ್ಯಕ. ಇದರಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಸಸಿಕೊಳೆ ರೋಗ ಬರುತ್ತೆ, ಸೊರಗು ರೋಗ ಬರ್ತವೆ. ಮುಂದೆ ಬರ್ತಕ್ಕಂತ ಮಾರಕ ರೋಗಗಳಿಗೆ ಈ ಮುಂಜಾಗ್ರತೆಯಾಗಿ ನಾವು ಬೀಜೋಪಚಾರ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ ಅಂತ ಒಂದು ಅನಿಸಿಕೆ. ಮೂರನೇದೇನ ಅಂತಂದ್ರೆ ಕೆಲವರು ರೈತರು ಏನ್ ಮಾಡ್ತಾರೆ, ಈಗ ಸರ್ಕಾರಿ ಸಸಿಗಳನ್ನ ಪೋಲ್ಟ್ರಿಯಲ್ಲಿ ಬೆಳೀತಾರೆ. ಅಂತ ಒಂದು ರೈತರು ಏನ್ ಮಾಡ್ಬೇಕು, ಬೀಜೋಪಚಾರ ಮಾಡಿದ್ಮೇಲೆ ಪೋಲ್ಟ್ರಿಯಲ್ಲಿ ಬೆಳೆದ ನಂತರ ಸಸಿಗಳನ್ನ ಅದ್ದಿ ನಾಟಿ ಮಾಡೋದು ಬಹಳ ಒಳ್ಳೇದು. ಅದ್ದಿ ಬೇರು ಮತ್ತು ಕಾಂಡವನ್ನ ಉದಾಹರಣೆಗೆ ಒಂದು ಟ್ರೈಕೋಡರ್ಮ ಬೆರೆತ ನೀರಿನಲ್ಲಿ ಅದು 10 ಗ್ರಾಂ ಅಂತ ಹೇಳಿ 5 ರಿಂದ 10 ಗ್ರಾಂ ವರೆಗೂ ನೀವು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಾಮಾನ್ಯವಾಗಿ ಒಂದು 10 ಲೀಟರ್ ಕ್ಯಾನ್ ಅಲ್ಲಿ ಒಂದು 100 ಗ್ರಾಂ ಪುಡಿ ಜೈವಿಕ ಶಿಲೀಂಧ್ರವನ್ನ ಬೆರೆಸಿದಂತ ದ್ರಾವಣದಲ್ಲಿ ಹದ್ದಿ ನಾಟಿ ಮಾಡೋದ್ರಿಂದ ಬಾರಿ ಸೂಕ್ಷ್ಮವಾಗಿ ರೋಗಗಳ ಸೋಂಕನ್ನ ತಡೆಗಟ್ಟಬಹುದು. ನೋಡಿ, ಈ ರೀತಿ ಬೆಳೆವಾರು ಶೇಂಗಾ ಇರ್ಬೋದು, ಈಗ ಡೈರೆಕ್ಟ್ ಆಗಿ ಸಾಮಾನ್ಯವಾಗಿ ರೈತರು ನೇರವಾಗಿ ಬಿತ್ತುವಂತಕ್ಕಂಥ ಬೀಜ ಬೆಳೆಗಳಾಗ್ಬೋದು, ಅದೇ ಉದಾಹರಣೆಗೆ ಭತ್ತ ಇರ್ಬೋದು, ಆಮೇಲೆ ಶೇಂಗಾ, ಸೂರ್ಯಕಾಂತಿ, ಇವು ನೇರವಾಗಿ ಬಿತ್ತಾರೆ. ಅಂತ ಟೈಮ್ ಸಮಯದಲ್ಲಿ ಭೂಮಿಗೆ ಟ್ರೈಕೋಡರ್ಮ ಬೆರೆಸಬೇಕು, ಒಂದು. ಎರಡನೇದು ಬೀಜವನ್ನ ಉಪಚಾರ ಮಾಡ್ಬೇಕು ಜೈವಿಕ ಶಿಲೀಂಧ್ರನಾಶಕದಿಂದ. ಆದ್ರೆ ತರಕಾರಿ ಬೆಳೆಗಳು ನಾಟಿ ಮಾಡೋದ್ರಿಂದ ನಾಟಿ ಮಾಡತಕ್ಕಂಥ ಸಸಿಗಳನ್ನ ಅದ್ದಿ ನಾಟಿ ಮಾಡಬೇಕು. ಹೌದೌದು, ಹಾಗಾಗಿ ಮುಂದೆ ಬರ್ತಕ್ಕಂಥ ರೋಗಗಳನ್ನ ತಡಿಬಹುದು. ಡಾಕ್ಟರ್, ಈಗ ನಮ್ಮ ರೈತರಿಗೆ ಸಂಕ್ಷಿಪ್ತವಾಗಿ ಮುಂಗಾರಿನ ಬೆಳೆಗಳಲ್ಲಿ ಏನೆಲ್ಲ ಮುಂಜಾಗ್ರತೆ ವಹಿಸ್ಕೊಳ್ಬೇಕು ಸಂಕ್ಷಿಪ್ತವಾಗಿ ಒಮ್ಮೆ ಹೇಳಿ. ಈಗ ನೋಡಿ, ಮುಂಗಾರು ಬೆಳೆಗಳಾದ ಆಗ್ಲಿ ಹೇಳ್ತಾ ಇದೆ, ಎಲ್ಲ ಬೆಳೆಗಳನ್ನ ಗಮನದಲ್ಲಿಟ್ಕೊಂಡಾಗ ನಾವು ರೈತ ಬಾಂಧವರಿಗೆ ಏನಪ್ಪಾ ಅಂತ ಅಂದ್ರೆ, ಮೊದಲು ಮಣ್ಣಿಗೆ ಟ್ರೈಕೋಡರ್ಮ ಬೆರೆತ ಕೊಟ್ಟಿಗೆ ಗೊಬ್ಬರವನ್ನ ಮಣ್ಣಿಗೆ ಬೆರೆಸುವುದು. ಎರಡನೇದು, ಎಲ್ಲ ಬೆಳೆಗಳ ಬೀಜವನ್ನು ಟ್ರೈಕೋಡರ್ಮ ಒಂದು ಬೆರೆತ ಬೆಲ್ಲದ ನೀರಿನಲ್ಲಿ ಕಲಸಿ ಅದನ್ನ ಬೀಜೋಪಚಾರ ಮಾಡೋದ್ರಿಂದ ಅದು ಒಳ್ಳೆ ಒಂದು ಫಲಕಾರಿಯಾಗುತ್ತದೆ. ಮೂರನೇದೇನಪ್ಪ ಅಂತಂದ್ರೆ, ತರಕಾರಿ ಬೆಳೆಗಳಲ್ಲಿ ನಾಟಿ ಮಾಡುವಾಗ ಸಸಿಗಳನ್ನ ಅದ್ದಿ ನಾಟಿ ಮಾಡೋದು, ಅಂದ್ರೆ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರ ಬೆರೆಸಿದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡೋದ್ರಿಂದ ಬಹಳ ಹೆಚ್ಚು ಅನುಕೂಲಕರ ಆಗ್ತದೆ. ಮತ್ತೆ ಮುಂದೆ ಬರುವ ಮುಂಜಾಗ್ರತವಾಗಿ ಮುಂದೆ ಬರುವ ಮಾರಕ ರೋಗಗಳು ಮತ್ತು ಸೊರಗ ರೋಗ ಇರ್ಬೋದು, ಸಸಿ ಕೊಳೆ ರೋಗ ಇರ್ಬೋದು, ಕಾಂಡ ಕೊಳೆ ರೋಗ ಇರ್ಬೋದು, ಇವುಗಳನ್ನ ಸಂರಕ್ಷಣೆ ಮಾಡಬಹುದು. ಇಲ್ಲ ಅದು ತಪ್ಪಿದಲ್ಲಿ ಮುಂದೆ ಹಲವಾರು ಶಿಲೀಂಧ್ರನಾಶಕಗಳನ್ನ ಬಳಕೆ ಮಾಡಿ ಹೆಚ್ಚಿನ ಖರ್ಚನ್ನ ಮಾಡಬೇಕಾಗ್ತದೆ. ಹಾಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಅವಶ್ಯಕ. ಡಾಕ್ಟರ್, ಒಳ್ಳೆಯದು, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ ನಮ್ಮ ಕೇಳುಗ ರೈತರಿಗೆ. ಆದರೂ ನಮ್ಮ ರೈತರು ನಿಮ್ಮನ್ನ ಸಂಪರ್ಕಿಸಬಹುದು, ನಿಮ್ಮಿಂದ ಮಾಹಿತಿಯನ್ನು ಪಡೆದುಕೊಳ್ಬಹುದು ಅನ್ನೋದಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ರೈತರಿಗೆ ಕೊಡಬಹುದಾ ತಾವು? ಓಕೆ, ಈಗ ನೋಡಿ, ನಾನು ಕೆಲವು ರೈತರಿಗೆ ಬಹಳ ಮುಖ್ಯವಾಗಿ ಈ ಜೈವಿಕ ಶಿಲೀಂಧ್ರಗಳು ಎಲ್ಲಿ ಲಭ್ಯತೆ ಆಗ್ತದೆ ಅಂತ ಕೇಳ್ತಾರೆ. ಹಾಗಾಗಿ ಪ್ರತಿಯೊಂದು ನನ್ನ ಒಂದು ಸಂಪರ್ಕದ ಫೋನ್ ನಂಬರ್ ಬಂದ್ಬಿಟ್ಟು 9742446509. ನಾವು ಕೃಷಿ ವಿಜ್ಞಾನ ಕೇಂದ್ರ ಅಗರಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಒಂದು ಜೈವಿಕ ಶಿಲೀಂಧ್ರನಾಶಕಗಳು ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರದಲ್ಲೂ ಸಿಗುತ್ತೆ. ಮೂರನೇದು, ತೋಟಗಾರಿಕಾ ಕಾಲೇಜ್ ಮುಂದ್ರಾಬಾದ್ ಅಂತ ಹೊಸಪೇಟೆ ಅಗರಿಭೂಮಿನಲ್ಲಿ ರೈತರಿಗೆ ಅನುಕೂಲಕರ ಆಗಲಿಕ್ಕೆ ಅಲ್ಲಿನೂ ಸಹ ಒಂದು ತೋಟಗಾರಿಕಾ ಕಾಲೇಜ್ ಇದೆ ಅಲ್ಲಿ ಮುಂದ್ರಾಬಾದ್ ಅಲ್ಲಿ. ಅಲ್ಲಿನೂ ಭೇಟಿ ಕೊಡ್ಬೋದು. ಅಲ್ಲಿ ನಿಮಗೆ ನೇರವಾಗಿ ಅವರು ಪ್ರಯೋಗಾಲಯದಲ್ಲಿ ಅಭಿವೃದ್ಧಿ ಮಾಡಿದ ಶಿಲೀಂಧ್ರನಾಶಕವನ್ನ ರೈತರಿಗೆ ನೇರವಾಗಿ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಇನ್ನೊಂದೇನಪ್ಪಾ ಅಂತಂದ್ರೆ, ರಾಯಚೂರು ಕಡೆ ಅಥವಾ ಕೊಪ್ಪಳದ ರೈತರಿಗೆ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಸಾವಯವ ಸಂಸ್ಥೆ ಅಂತ ಇದೆ, ಅಲ್ಲಿನೂ ಸಹ ಇದು ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ನಮ್ಮ ಫೋನ್ ಮುಖಾಂತರ ನೇರವಾಗಿ ಸಂಪರ್ಕಿಸಬಹುದು. ಒಂದು ಮುನಿರಾಬಾದ್ ಕಾಲೇಜಿನಲ್ಲಿ, ತೋಟಗಾರಿಕಾ ಕಾಲೇಜಿನಲ್ಲಿ ಸಂಪರ್ಕಿಸಬಹುದಾದಂತ ಒಂದು ಇನ್ನೊಂದು ನಂಬರ್ ಡಾಕ್ಟರ್ ರಾಘವೇಂದ್ರ ಅಂತ ಇದ್ದಾರೆ. ಅವ್ರ ನಂಬರ್ ಬಂದ್ಬಿಟ್ಟು 9448876730. ಮತ್ತೊಮ್ಮೆ ಮುನಿರಾಬಾದ್ ತೋಟಗಾರಿಕೆ ಕಾಲೇಜಿನ ನಂಬರ್ ಮತ್ತೊಮ್ಮೆ ಹೇಳಿ ಡಾಕ್ಟರ್ ರಾಘವೇಂದ್ರ. ಡಾಕ್ಟರ್ ರಾಘವೇಂದ್ರ ಅಂತ, ಅವರು ಸಹ ಸಸ್ಯರೋಗ ತಜ್ಞರು ಇದ್ದಾರೆ. ಹಾಗಾಗಿ ಅನುಕೂಲ, ಅಲ್ಲಿನ ಅವರ ಒಂದು ಫೋನ್ ಸಂಪರ್ಕ ಮಾಡಬೇಕಾಗಿರೋದು 9448876730. ಒಳ್ಳೇದು ಡಾಕ್ಟ್ರೆ. ಮುಂಗಾರು ಹಂಗಾಮಿನಲ್ಲಿ ಅಗತ್ಯವಾಗಿ ನಮ್ಮ ರೈತರು ಏನು ಬಿತ್ತನೆಗೆ ಬಳಸುವಂತ ಬೀಜಗಳಿಗೆ ಬೀಜೋಪಚಾರ ಮಾಡಿದ್ರೆ ಬಹಳಷ್ಟು ಸಮಸ್ಯೆಗಳಿಂದ ಆರಂಭದಲ್ಲಿ ಮುಕ್ತರಾಗಲಿಕ್ಕೆ ಸಾಧ್ಯವಾಗ್ತದೆ. ಅದರಲ್ಲೂ ವಿಶೇಷವಾಗಿ ಬೀಜೋಪಚಾರಕ್ಕೆ ಬೇಕಾಗುವಂತಹ ವಸ್ತುಗಳನ್ನು ಪಡೆದುಕೊಳ್ಳೋದು ಬಹಳ ಮುಖ್ಯ, ಬೀಜೋಪಚಾರ ಮಾಡೋದು ಬಹಳ ಮುಖ್ಯ. ಇವುಗಳನ್ನು ಅಂದರೆ ಜೈವಿಕ ಕೀಟನಾಶಕಗಳು ಏನಿದ್ದಾವೆ ಇವೆಲ್ಲವೂ ಸಹಿತ ಆಯಾ ರೈತ ಸಂಪರ್ಕ ಕೇಂದ್ರದಲ್ಲೂ ಸಿಗ್ತದೆ, ಮತ್ತು ನಿಮ್ಮಲ್ಲಿಯೂ ಸಹಿತ ಬರಬಹುದು, ಕೃಷಿ ವಿಜ್ಞಾನ ಕೇಂದ್ರಗಳಿಗೂ ಬರಬಹುದು, ಕೊಪ್ಪಳದ ಅಲ್ಲಿ ಅಂದರೆ ಮುಂದ್ರಾಬಾದ್ ಅಲ್ಲಿ ಇರ್ತಕ್ಕಂಥ ತೋಟಗಾರಿಕಾ ಕಾಲೇಜಿಗೂ ಸಹಿತ ಭೇಟಿ ಕೊಡಬಹುದು. ಹಾಗಾಗಿ ರೈತರು ಇವುಗಳನ್ನು ಬಳಸೋದು ಸೂಕ್ತ ಅಂತ ಹೇಳ್ತಾ, ರೈತರೇ ಮತ್ತೊಮ್ಮೆ ಡಾಕ್ಟರ್ MR ಗೋವಿಂದಪ್ಪ ಅವರ ಸಂಖ್ಯೆನ ನಾನು ಮತ್ತೊಮ್ಮೆ ಹೇಳ್ತೇನೆ, ನೀವು ಬರೆದಿಟ್ಕೊಳ್ಳಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಜ್ಞರಿಂದ ಪಡೆದುಕೊಳ್ಳಬಹುದು. ಡಾಕ್ಟರ್ MR ಗೋವಿಂದಪ್ಪ ಅವರ ನಂಬರ್ ಹೀಗಿದೆ: 97 42 44 65 09. ಈ ಸಂಖ್ಯೆಗೆ ಕರೆ ಮಾಡಿ ತಮಗೆ ಏನೆಲ್ಲ ಮಾಹಿತಿಯನ್ನ ಅವರಿಂದ ಪಡ್ಕೊಳ್ಬಹುದು ಅಂತ ಹೇಳ್ತಾ, ಡಾಕ್ಟರ್ ಗೋವಿಂದಪ್ಪ ಅವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಮುಂಗಾರಿನ ಬೆಳೆಗಳಲ್ಲಿ ರೋಗಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು, ಅಗತ್ಯವಾಗಿ ಬೀಜೋಪಚಾರದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ, ಜೈವಿಕ ಕೀಟನಾಶಕಗಳ ಪಾತ್ರ ಬಹಳ ಮುಖ್ಯ ಅನ್ನುವಂಥ ಮಾತನ್ನ ತಾವೇ ತಿಳಿಸಿದ್ರಿ ಈ ಕಾರ್ಯಕ್ರಮದಲ್ಲಿ. ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಮುಂಗಾರು ಬೆಳೆಗಳಲ್ಲಿ ರೋಗಗಳ ನಿರ್ವಹಣೆಗೆ ಬೀಜೋಪಚಾರದ ಮಹತ್ವದ ಬಗ್ಗೆ ಡಾಕ್ಟರ್ MR ಗೋವಿಂದಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳಿ ವಿವಿಧ ಗಾಯಕರ ಸ್ವರಗಳಲ್ಲಿರುವಂತಹ ಕೃಷಿ ಗೀತೆಗಳನ್ನು. ಬೆಟ್ಟವನ್ನು ಬಂದ ಬಂದನೇ ಗಿಲ್ಲ ಯೋಗಿ ಬಂದ ಬಂದ

ಏರೋಣ ಚಂದಿರನ ಸುತ್ತೋಣ, ಭೂದೇವಿಯ ಸೊಬಗನ್ನ ಜೊತೆಯಾಗಿ ಹೀರೋಣ. ಬಂದಿರುವುದು ಬಾಳಿಗೆ ಸೊಗಸು, ರೆಡಿಯಾಗಿದೆ ನಾನು.